ಚೈತನ್ಯನಿರತೌ ನಿನ್ನನು ಪೋಜಿಸುವೆ ಮನ್ಮಣ ಮಂದಿರ ಮಂಟಪದಿ ಸಂತತ ನಿನ್ನಯ ಪಾದವಿದು ಹೃದಯ ಪೀಠವ ತಾ ನಿನಗೆ ಮಂದಾಸನ ಎಂದು ನೀ ತಿಳಿದೆ ಮುದದಲ್ಲಿ ಭಜಿಸುವೆ ಅನುದಿನವೋ ಮಂದಾಸನ ಎಂದು ನೀ ತಿಳಿದೇವಾ ಮುದದಲ್ಲಿ ಭಜಿಸುವೆ ಅನುದಿನವೋ ನೀ ಹರಿಸಯ್ಯ ಆಚೆಯನು ನೀ ಹರಿಸಯ್ಯ ಆಚೆಯನು ಜೀವನದೆಲ್ಲವೂ ನಿನದಯ್ಯ ಗುರು ಸೇವಕ ಮಾತ್ರನು ನಾನಯ್ಯ ಕಾವುರು ಕಾಲ್ಯದ ಹನುಮಯ್ಯನ ಮೈ ಮರೆವೆನು ನಿನ್ನಲ್ಲೇ ಚಿನ್ಮಯ ಸದ್ಗುರು ಚೈತನ್ಯನ